ಬಹಳಷ್ಟು ಒಳ್ಳೆ ಮಳೆಯಾಗಿ ಡ್ಯಾಮ್ ಎಲ್ಲ ಫುಲ್ ಆಗಿ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟೆ ಪ್ರದೇಶದ ರೈತರಿಗೆ ಭತ್ತ ಚೆನ್ನಾಗಿ ಬಂದಿದೆ. ಈ ಮುಂಗಾರಿನಲ್ಲಿ ಬಹಳಷ್ಟು ರೈತರು ಏನಂತಂದ್ರೆ ಪ್ರತಿ ವರ್ಷ ಏನಂತಂದ್ರೆ ನಮ್ಮ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳ ಸಮಸ್ಯೆ ಬಹಳ ಇತ್ತು. ಈ ಒಂದು ವರ್ಷ ಏನಾಗಿದೆ ಅಂತಂದ್ರೆ ಸತತವಾಗಿ ಮಳೆ ಬರುತ್ತಿರುವುದರಿಂದ ಒಂದು ಉಷ್ಣತೆಯಲ್ಲಿ ಅಷ್ಟೊಂದು ಏರುಪೇರಾಗದೆ ಈ ಸಲ ಮುಂಗಾರಿನಲ್ಲಿ ರೈತರು ಒಳ್ಳೆ ಬೆಳೆಯನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈ ಸಲ ಹೆಚ್ಚಾಗಿ ಕಳೆದ ವರ್ಷಕ್ಕಿಂತ ಈ ಸಲ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳ ಸಮಸ್ಯೆ ಬಹಳಷ್ಟು ಕಡಿಮೆ ಇದೆ. ಅದೇ ರೀತಿಯಾಗಿ ಈಗ ರೈತರು ಹಿಂಗಾರಿನಲ್ಲಿ ಸಹ ಭತ್ತವನ್ನು ನಾಟಿಯನ್ನು ಮಾಡ್ತಾ ಇದ್ದಾರೆ. ಈ ನಾಟಿಯನ್ನು ಬಹಳಷ್ಟು ರೈತರು ಏನಂತಂದರೆ ಅಲ್ಪಾವಧಿ ತಳಿಗಳಾದಂತಹ ಕಾವೇರಿ ಸೋನಾ ಮತ್ತು ಗಂಗಾವತಿ ಸೋನಾ ಆಗಲಿ ಆರ್‌ಎನ್‌ಆರ್ ಆಗಲಿ ಈ ಭತ್ತದ ತಳಿಗಳನ್ನು ಹಾಕೋದು ರೂಢಿ ಉಂಟು ಈ ಭಾಗದಲ್ಲಿ. ಈ ಒಂದು ಭತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ಕೀಟಗಳು ಬಂದೇ ಬರ್ತವೆ. ಅದರಲ್ಲಿ ಹಿಂಗಾರಿನಲ್ಲಿ ಏನಂತಂದರೆ ರಸ ಹೀರುವ ಕೀಟಗಳಕ್ಕಿಂತ ಈ ಎಲೆಗಳನ್ನು ತಿಂತಕ್ಕಂಥ ಅಥವಾ ಕಾಂಡವನ್ನು ಕೊರಿತಕ್ಕಂಥ ಅಥವಾ ಕಾಂಡಗಳನ್ನು ಮರ್ಚಿಕೊಂಡು ತಿನ್ನುವಂಥ ಹುಳುಗಳ ಸಮಸ್ಯೆ ಭಾಳ ಇರುತ್ತದೆ. ಈ ಮುಂಗಾರಿನಲ್ಲಿ ಅಂದರೆ ಏನಾಗುತ್ತೆ, ದ್ವಾಮಿ ಅಂತ ಕರಿತೀವಿ ಅಥವಾ ಬಿ ಪಿ ಎಚ್ ಡಬ್ಲ್ಯೂ ಬಿ ಪಿ ಎಚ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಆ ಒಂದು ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಹಿಂಗಾರಿ ಹಂಗಾಮಿನಲ್ಲಿ ಅಥವಾ ಬೇಸಿಗೆ ಬೆಳೆಯಲ್ಲಿ ಭತ್ತವನ್ನು ಬೆಳೆತಕ್ಕಂಥ ರೈತರ ಒಂದು ಹೊಲದಲ್ಲಿ ಏನಂತಂದರೆ ಈ ದ್ವಾಮಿ ಕಡಿಮೆ ಇರುತ್ತೆ, ಕಾಂಡ ಕೊರಕ ಅಥವಾ ಎಲೆ ಸುರುಳಿ ಹುಳ ಏನಂತಂದರೆ ಸಾಮಾನ್ಯವಾಗಿ ಜಾಸ್ತಿ ಇರುವುದು ಕಂಡುಬರುತ್ತೆ. ನಾವು ರೈತರು ಏನಂತಂದರೆ ಸಾಮಾನ್ಯವಾಗಿ ಈ ಒಂದು ಕೀಟಗಳಿಗೆ ಕೆಲವೊಂದಿಷ್ಟು ಕೀಟನಾಶಕಗಳನ್ನು ಬಳಸ್ತಾರೆ. ಆದರೆ ಬರ್ತಾ ಬರ್ತಾ ನಾವು ಈ ಭತ್ತದ ಬೆಳೆಯಲ್ಲಿ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗಿರೋದ್ರಿಂದ ಅದು ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಈ ಒಂದು ಗೊಬ್ಬರಗಳ ಬಳಕೆ ಆಗಿರ್ಬೋದು ಏನಂತಂದರೆ ಜಾಸ್ತಿ ಆಗ್ತಾ ಇದೆ. ಆದರೆ ಆದಷ್ಟು ಏನಂತಂದರೆ ನಮ್ಮ ಭತ್ತದ ಬೆಳೆ ಬರ್ತಕ್ಕಂಥ ರೋಗಗಳನ್ನಾಗಲಿ ಕೀಟಗಳನ್ನಾಗಲಿ ಆದಷ್ಟು ಕಡಿಮೆ ರೋಗನಾಶಕಗಳನ್ನು ಅಥವಾ ಕೀಟನಾಶಕಗಳನ್ನು ಬಳಸಿ ನಾವು ಕೀಟಗಳನ್ನು ನಿರ್ವಹಣೆಯನ್ನು ಮಾಡಬಹುದು. ಆ ಒಂದು ದಿಶೆಯಲ್ಲಿ ಏನಂತಂದರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ಹೇಗೆ ಕೀಟನಾಶಕಗಳನ್ನು ಕಡಿಮೆ ಮಾಡಿಕೊಂಡು ಕೀಟಗಳ ನಿರ್ವಹಣೆಯನ್ನು ರೋಗಗಳ ನಿರ್ವಹಣೆಯನ್ನು ಮಾಡಬಹುದು ಅಂತೇಳಿ ಸಾಕಷ್ಟು ಪ್ರಾತ್ಯಕ್ಷಿಕೆ ಮಾಡಿ ಕೆಲವೊಂದಿಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೈಪಿಡಿಯಲ್ಲಿ ಅವುಗಳನ್ನು ಪಬ್ಲಿಷ್ ಮಾಡಿದ್ದೀವಿ. ಅವುಗಳನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮೊದಲೇದಾಗಿ ಏನು ಹೇಳೋದಂತಂದರೆ ಸಾಮಾನ್ಯವಾಗಿ ಈ ಭತ್ತಕ್ಕೆ ಸುಮಾರು 100-150 ಕೀಟಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದರಲ್ಲಿ ಏನಂತಂದರೆ ಪ್ರಮುಖವಾಗಿ ಒಂದು 20 ಕೀಟಗಳು ಬೆಳೆಗಳನ್ನು ಅಂದರೆ ಆರ್ಥಿಕ ನಷ್ಟ ರೇಖೆಯನ್ನು ದಾಟಿ ಬೆಳೆಗಳನ್ನು ನಾಶ ಮಾಡಿ ಇಳುವರಿಯಲ್ಲಿ ಕುಂಠಿತಗೊಳಿಸೋದು ಬಹಳ ಸಾಮಾನ್ಯವಾಗಿದೆ. ಆ ಒಂದು 20 ಕೀಟಗಳಲ್ಲಿ 3-4 ಕೀಟಗಳು ಬಹಳ ಪ್ರಾಮುಖ್ಯವಾದದ್ದು. ಅವುಗಳಲ್ಲಿ ಮುಂಗಾರಿನಲ್ಲಿ ನಾ ಹೇಳಿದ ಹಾಗೆ ದ್ವಾಮಿ ಆಗಿರ್ಬೋದು, ಅದನ್ನು ಏನಂತಂದರೆ ನಾವು ಬಿ ಪಿ ಎಚ್ ಕಂದು ಜಿಗಿಹುಳು ಅಂತ ಕರಿತೀವಿ. ಅದರಂತೆ ಡಬ್ಲ್ಯೂ ಬಿ ಪಿ ಎಚ್ ಅಂದರೆ ಬಿಳಿ ಬೆನ್ನಿನ ಜಿಗಿಹುಳು ಅಂತ ಕರಿತೀವಿ. ಮೂರನೇದಾಗಿ ಬಂತಂದರೆ ಕಾಂಡ ಕೊರಕ ಅಂತ ಕರಿತೀವಿ, ಯೆಲೋ ಸ್ಟೆಮ್ ಬೋರರ್ ಹಳದಿ ಕಾಂಡ ಕೊರಕ ಅಂತ ಕರಿತೀವಿ. ಆಮೇಲೆ ಐದನೇದ್ದು ಹುಳ ಬಂದುಬಿಟ್ಟು ಎಲೆ ಮಡ್ಚ್ಕೊಂಡು ತಿನ್ನತಕ್ಕಂಥ ಹುಳ ಅಂದರೆ ಲೀಫ್ ಹೋಲ್ಡರ್, ಪ್ಯಾಡಿ ಲೀಫ್ ಹೋಲ್ಡರ್ ಅಂತ ಕರಿತೀವಿ. ಈ ಒಂದು ಕೀಟಗಳ ಸಮಸ್ಯೆ ಈ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಹಿಂಗಾರಿನಲ್ಲಿ ಏನಂತಂದರೆ ಈ ಕಾಂಡ ಕೊರಕದ ಸಮಸ್ಯೆ ಭಾಳ ಇರುತ್ತೆ. ಸೊ ಈ ಒಂದು ಬೆಳೆಯಲ್ಲಿ ಕಾಂಡ ಕೊರಕದ ಸಮಸ್ಯೆಯನ್ನು ನಾವು ಆದಷ್ಟು ಕಡಿಮೆ ಮಟ್ಟದಲ್ಲಿ ಅಂದರೆ ಕಡಿಮೆ ಖರ್ಚು ಮಾಡಿಕೊಂಡು ನಾವು ಒಳ್ಳೆ ಬೆಳೆಯನ್ನು ತಗೊಳ್ಳಿಕ್ಕೆ ಹೇಗೆ ನಾವು ಕೆಲವೊಂದಿಷ್ಟು ವಿಧಾನಗಳನ್ನು ಅನುಸರಿಸಬೇಕಂತ ನಾನು ಹೇಳ್ತೇನೆ. ಮೊದಲದಾಗಿ ಏನಂತಂದರೆ ಈ ಕಾಂಡ ಕೊರಕದ ಹುಳು ಸಾಮಾನ್ಯವಾಗಿ ಏನಂತಂದರೆ ಬೆಳೆ 15-20 ದಿವಸ ಅಥವಾ 25 ದಿವಸ ಬೆಳೆ ಇದ್ದಾಗ ಈ ಗಂಡು ಮತ್ತು ಹೆಣ್ಣು ಪತಂಗಗಳು ಸಂಯೋಗಗೊಂಡು ಈ ಹೆಣ್ಣು ಪತಂಗ ಏನು ಮಾಡುತ್ತೆ 25-30 ದಿವಸ ಇರತಕ್ಕಂಥ ಬೆಳೆ ಮೇಲೆ ಈ ಎಲೆಗಳ ಅಂಚಿನಲ್ಲಿ ತತ್ತಿಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಏನಂತಂದರೆ ಸಾಮಾನ್ಯವಾಗಿ ನರ್ಸರಿಯಲ್ಲಿ ಕೂಡ ಏನಂತಂದರೆ ಈ ಎಲೆಗಳ ಮೇಲೆ ಈ ತತ್ತಿಗಳನ್ನು ಇಡ್ತಕ್ಕಂಥದ್ದು, ಆಮೇಲೆ ಮುಖ್ಯ ಬೆಳೆಯಲ್ಲಿ ಕೂಡ ಇದು ಎಲೆಗಳ ಅಂಚಿನಲ್ಲಿ ತತ್ತಿಗಳನ್ನು ಇಡುತ್ತದೆ. ಈ ಒಂದು ಹಂತದಲ್ಲಿ ಏನಂತಂದರೆ ಒಂದು ಏನಂತಂದರೆ ತತ್ತಿನಾಶಕಗಳನ್ನಾಗಲಿ ಅಥವಾ ಸಾಮಾನ್ಯವಾಗಿ ನಾವು ಏನಂತಂದರೆ ಸಾವಯವ ಪದ್ಧತಿಯಲ್ಲಿ ಅಂತಂದರೆ ಈ ಬೇವಿನ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡೋದ್ರ ಮೂಲಕ ಅಥವಾ ಸಿಂಪರಣೆಯನ್ನು ಮಾಡೋದ್ರ ಮೂಲಕ ಈ ಒಂದು ಕೀಟಗಳ ತತ್ತಿಗಳನ್ನು ನಾವು ಆದಷ್ಟು ಕಡಿಮೆ ಮಾಡಬಹುದು. ಈ ಕೀಟದ ಒಂದು ತತ್ತಿಗಳನ್ನು ನಾಶ ಮಾಡಲಿಕ್ಕೆ ಪರತಂತ್ರ ಜೀವಿಗಳನ್ನು ಕೂಡ ನಮ್ಮ ಗಂಗಾವತಿಯ ಒಂದು ಕೃಷಿ ಇಲಾಖೆಯಲ್ಲಿ ಅಥವಾ ಏನಂತಂದರೆ ಅಲ್ಲಿ ಬಯೋಕಂಟ್ರೋಲ್ ಲ್ಯಾಬ್ ಇದೆ, ಅಲ್ಲಿ ಏನಂತಂದರೆ ಟ್ರೈಕೋಗ್ರಾಮ ಒಂದು ಕೀಟಗಳನ್ನು ಅಥವಾ ತತ್ತಿಗಳನ್ನು ಕೊಡ್ತಾರೆ. ಆ ಕಾರ್ಡ್ಗಳನ್ನು ಟ್ರೈಕೋ ಕಾರ್ಡ್ಸನ್ನು ತಂದು ನೀವು ಒಂದು ಎಕರೆಗೆ 4-5 ಕಾರ್ಡ್ಗಳನ್ನು ಹಾಕಿದ್ರೆ ಅಂತಂದರೆ ಏನಾಗುತ್ತೆ, ಆ ಪರತಂತ್ರ ಜೀವಿಗಳು ಮೊಟ್ಟೆಗಳಿಂದ ಹೊರಗಡೆ ಬಂದು ಈ ಒಂದು ಕಾಂಡ ಕೊರಕದ ಮೊಟ್ಟೆಗಳನ್ನು ತಿಂದು ನಾಶ ಮಾಡ್ತವೆ. ಈ ಒಂದು ಇದು ಏನಂತಂದರೆ ಸಾವಯವ ಪದ್ಧತಿ, ಇದು ನಾವು ಯಾವುದೇ ಕೀಟನಾಶಕಗಳನ್ನು ಬಳಸದೆ ಈ ಥರ ಸಾವಯವ ಪದ್ಧತಿಗಳನ್ನು ಅಳವಡಿಸ್ಕೋಬಹುದು. ಅದಲ್ಲದೆ ಈ ಒಂದು ನಾವು ನಮ್ಮ ಹೊಲದಲ್ಲಿ ಪತಂಗಗಳ ಸಂಖ್ಯೆಗಳನ್ನು ಅರಿಲಿಕ್ಕೆ ನಾವೇನಂತಂದರೆ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು, ಈ ನಮ್ಮ ಹಳದಿ ಕಾಂಡ ಕೊರಕಕ್ಕೆ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು ಸಿಗ್ತಾವೆ. ಅವುಗಳನ್ನು ನಾವೇನಂತಂದ್ರೆ ಎಕರೆಗೆ 2-3 ಲಿಂಗಾಕರ್ಷಕ ಬಲೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಹೊಲದಲ್ಲಿ ಇರತಕ್ಕಂಥ ಹಳದಿ ಕಾಂಡ ಕೊರಕದ ಪ್ರಮಾಣ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನಂತಂದ್ರೆ ಒಂದು ಲಿಂಗಾಕರ್ಷಕ ಬಲೆಯಲ್ಲಿ ಸುಮಾರು 1 ರಾತ್ರಿಗೆ 2-3 ಕಂಟಿನ್ಯೂಸ್ ಒಂದು ವಾರ ಬಿದ್ದು ಅಂತಂದ್ರೆ ಆ ಒಂದು ಹಂತವನ್ನು ನಾವು ಏನಂತಂದ್ರೆ ಆರ್ಥಿಕ ನಷ್ಟವನ್ನ ಇದು ಹುಳ ತಲುಪಿದೆ ಅಂತ ತಿಳ್ಕೋಬೇಕು. ಆ ಥರ ಬಿದ್ದಾಗ ನಾವೇನಂತಂದ್ರೆ 2-3 ಹುಳಗಳು ಬಿದ್ದಾಗ ನಾವು ಈ ಯಾವುದಾದ್ರೂ ಒಂದು ಔಷಧಿಯನ್ನು ಸ್ಪ್ರೇ ಮಾಡಬಹುದು. ಅದಕ್ಕಿಂತ ಕಡಿಮೆ ಇತ್ತಂತಂದ್ರೆ ಯಾವುದೇ ನೀವು ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಆದ್ದರಿಂದ ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಕೂಡ ಈ ಒಂದು ಹಳದಿ ಕಾಂಡ ಕೊರಕಕ್ಕೆ ಸಾಕಷ್ಟು ಏನಂತಂದರೆ ಕೀಟನಾಶಕಗಳು, ಒಳ್ಳೆ ಕೀಟನಾಶಕಗಳು, ಇದು ಏನಂತಂದರೆ ಗ್ರೀನ್ ಲೇಬಲ್ಡ್ ಅಂದರೆ ಪರಿಸರಕ್ಕೆ ಉಪಯೋಗ ಆಗ್ತಕ್ಕಂಥ ಅಥವಾ ಪರಿಸರಕ್ಕೆ ಯಾವುದೇ ಹಾನಿ ಮಾಡ್ತಕ್ಕಂಥ ಕೀಟನಾಶಕಗಳು ಈ ಒಂದು ಮಾರ್ಕೆಟ್ನಲ್ಲಿ ಲಭ್ಯವಿವೆ. ಅವುಗಳನ್ನು ತಗೊಂಡು ನೀವು ಏನಂತಂದರೆ ರೆಕಮೆಂಡೆಡ್ ಅಂದರೆ ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳನ್ನು ಬಳಸೋದ್ರಿಂದ ಈ ಒಂದು ಕೀಟದ ನಿರ್ವಹಣೆಯನ್ನು ಮಾಡಬಹುದು. ಅದೇ ಈಗ ನಾವು ಸಾಮಾನ್ಯವಾಗಿ ಏನಂತಂದರೆ ಬೆಳೆ 20-25 ಅಥವಾ ರೈತರು ಏನು 2ನೇ ಗೊಬ್ಬರ ಕೊಡ್ತಿರ್ತೀರೋ ಆ ಗೊಬ್ಬರದಲ್ಲಿ ಫರ್ಟೇರಾ ಅಂಥೇಳಿ ಸಿಗುತ್ತೆ, ಕ್ಲೋರಾಂಟ್ರಿನಿಲಿಪ್ರೋಲ್ ಅಂಥೇಳಿ ಅದರದ್ದು ಏನು ಕೆಮಿಕಲ್ ನೇಮು. ಅದನ್ನು ನೀವು ಏನಂತಂದರೆ ಎಕರೆಗೆ 4 ಕೆಜಿ ಅಷ್ಟು ನೀವು ಏನಂತಂದರೆ ಈ ಗೊಬ್ಬರವನ್ನು ಕೊಡಬೇಕಾದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ನೀವು ಎಕರೆಗೆ 4 ಕೆಜಿ ಅಷ್ಟು ಹೊಲದಲ್ಲಿ ಉಗ್ಗಬಹುದು. ಉಗ್ಗಿದ್ರೆ ಏನಾಗುತ್ತೆ, ಈ ಹಳದಿ ಕಾಂಡ ಕೊರಕ ಆಗಲಿ ಅಥವಾ ಎಲೆಗಳನ್ನು ತಿಂತಕ್ಕಂಥ ಕೀಟಗಳು ಆಗಿರ್ಬೋದು ಅಥವಾ ಎಲೆಗಳನ್ನ ಮಡಚಿಕೊಂಡು ತಿಂತಕ್ಕಂಥ ಲೀಫ್ ಹೋಲ್ಡರ್ ಅಂತ ಕರಿತೀವಲ್ಲ ಅವುಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಈ ಫರ್ಟೇರಾನ ಹಾಕ್ಬೋದು ಅಥವಾ ನೀವು ಅದು ಸಾಧ್ಯ ಆಗದೇ ಇದ್ದಲ್ಲಿ ಮಾರುಕಟ್ಟೆಯಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಬಹಳ ದಿನಗಳಿಂದ ನಾವು ಯೂಸ್ ಮಾಡ್ತಕ್ಕಂಥ ಕ್ಲೋರೋಪೈರಿಫಾಸ್ ಅಂತೇಳಿ ಸಿಗುತ್ತೆ, ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅದನ್ನು ಏನಂತಂದರೆ 1 ಲೀಟರ್ ನೀರಿಗೆ 2 ml ಅಷ್ಟು ನೀವು ಮಿಶ್ರಣ ಮಾಡಿ ಸ್ಪ್ರೇ ಮಾಡೋದ್ರಿಂದ ಈ ಹುಳಗದ ನಿರ್ವಹಣೆಯನ್ನು ಮಾಡಬಹುದು. ಇದಲ್ದೇ ಈ ನಮ್ಮ ಹೊಲದಲ್ಲಿ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಕೀಟಗಳನ್ನು ಜಾಸ್ತಿ ಮಾಡಲಿಕ್ಕೆ ಏನಂತಂದರೆ ಹೊಲದ ಸುತ್ತಲೂ ಏನಂತಂದರೆ ನೀವು ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರಿತೇವೆ, ಅಥವಾ ಏನಂತಂದರೆ ಈ ಹೊಲದ ಸುತ್ತಲೂ ಚೆಂಡು ಹೂವು ಆಗಿರೋದು ಆಗಲಿ ಅಥವಾ ಬೇರೆ ಬೇರೆ ಹೆಸರು ಬೀಜ ಹಾಕೋದಾಗಲಿ ಅಥವಾ ಅಲಸಂದಿ ಬೀಜಗಳನ್ನು ಉರಿಸೋದ್ರಿಂದ ಏನಾಗುತ್ತೆ, ಈ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಕೀಟಗಳು ಏನು ನಮ್ಮ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳೇನದಲ್ಲ ಅವುಗಳನ್ನು ತಿಂತಕ್ಕಂಥ ಕೀಟಗಳು ಈ ಒಂದು ಬೆಳೆಯಲ್ಲಿ ಸಾಕಷ್ಟು ಬೆಳೀತಾವೆ. ಅವುಗಳನ್ನು ನೀವು ಬಂಡ ಸುತ್ತಲೂ ಹಾಕೋದ್ರಿಂದ ಏನಾಗುತ್ತೆ, ಅದರಲ್ಲಿ ಪರತಂತ್ರ ಜೀವಿಗಳು ಜಾಸ್ತಿ ಉತ್ಪಾದನೆ ಆಗ್ತಾವೆ. ಅವು ಏನಂತಂದರೆ ಈ ನಮ್ಮ ಹೊಲದಲ್ಲಿ ಇರತಕ್ಕಂಥ ಕಾಂಡಕೊರಕದ ತತ್ತಿಗಳನ್ನು ಅಥವಾ ಮರಿಗಳನ್ನು ಅವು ತಿಂದು ಅಂದರೆ ನಾಶ ಮಾಡಲಿಕ್ಕೆ ಸಹಾಯವಾಗ್ತದೆ. ಅಂದರೆ ಫುಲ್ ಏನು ಪೂರ್ತಿ ಪ್ರಮಾಣದಲ್ಲಿ ಆಗಲ್ಲ, ಆದಷ್ಟು ಏನಂತಂದರೆ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಪರತಂತ್ರ ಜೀವಿಗಳನ್ನು ಬಳಸ್ಕೊಂಡು ಒಂದಿಷ್ಟು ಹುಳುಗಳ ನಿರ್ವಹಣೆಯನ್ನು ಮಾಡಬಹುದು. ಈಗ ಇನ್ನೊಂದು ಕೀಟ ಯಾವುದಂತಂದರೆ ನಮ್ಮ ಭತ್ತದಲ್ಲಿ ಬರ್ತಕ್ಕಂಥ ಎಲೆ ಮಡಚಿಕೊಂಡು ತಿನ್ನುವಂಥ ಹುಳು ಅಂದರೆ ಲೀಫ್ ಹೋಲ್ಡರ್ ಅಂತ ಕರಿತೀವಿ. ಅದು ಕೂಡ ಏನಂತಂದರೆ ಮುಂಗಾರಿನಲ್ಲೂ ಬರುತ್ತೆ, ಆಮೇಲೆ ಹಿಂಗಾರಿನಲ್ಲಿ ಕೂಡ ಈ ಹುಳ ಬರುತ್ತೆ. ಈ ಸಾಮಾನ್ಯವಾಗಿ ಈ ಹುಳ ಏನಂತಂದರೆ ನರ್ಸರಿಯಿಂದ ಹಿಡ್ಕೊಂಡು ಅಂದರೆ ಏನು ನಾವು ಬೀಜಗಳನ್ನು ಹಾಕ್ತೇವಲ್ಲ ಅಲ್ಲಿಂದ ಹಿಡ್ಕೊಂಡು ಇವನ್ನು ಅದು ಏನಂತಂದರೆ ತೆನೆ ಬರುವವರೆಗೂ ಈ ಒಂದು ಹುಳದ ಬಾಧೆ ಜಾಸ್ತಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನಂತಂದರೆ ಸಾಧ್ಯವಾದಷ್ಟು ಏನಂತಂದರೆ ಈ ಒಂದು ಹುಳದ ನಿರ್ವಹಣೆಗಾಗಿ ಏನಂತಂದರೆ ಸಾಕಷ್ಟು ನೀರನ್ನ ನಿಂದ್ರಿಸೋದಾಗಲಿ, ಜಾಸ್ತಿ ನೀರು ಕೊಡೋದಾಗಲಿ, ಅಥವಾ ಜಾಸ್ತಿ ಯೂರಿಯಾ ಸಾರಜನಕಯುಕ್ತ ಗೊಬ್ಬರಗಳನ್ನು ಕೊಡೋದಾಗಲಿ ನಾವು ಕಡಿಮೆ ಮಾಡಿದ್ವಿ ಅಂತಂದರೆ ಈ ಹುಳದ ಒಂದು ನಿರ್ವಹಣೆಯನ್ನು ನಾವು ಮಾಡಬಹುದು. ಅದಲ್ಲದೆ ನಾ ಹೇಳಿದ್ನೆಲ್ಲ ಆಗಲಿಕ್ಕೆ ಕೀಟನಾಶಕಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇವೆ, ಅವುಗಳನ್ನು ಕೂಡ ನೀವು ಸಿಂಪರಣೆ ಮಾಡೋದ್ರ ಮೂಲಕ ಈ ಹುಳದ ನಿರ್ವಹಣೆಯನ್ನು ಮಾಡಬಹುದು. ಆದಷ್ಟು ಏನಂತಂದರೆ ಸಾಮಾನ್ಯವಾಗಿ ನಮ್ಮ ಭತ್ತದಲ್ಲಿ ರೋಗ ಆಗಿರ್ಬೋದು ಕೀಟಗಳಾಗಿರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಬರೋಲಿಕ್ಕೆ ಕಾರಣ ಏನಂತಂದರೆ ನಾವು ಹೆಚ್ಚು ಹೆಚ್ಚು ನೀರನ್ನು ಬಳಸ್ತಾ ಇರೋದು, ಆಮೇಲೆ ಗೊಬ್ಬರಗಳನ್ನು ಶಿಫಾರಸು ಮಾಡ್ತಕ್ಕಂಥ ಗೊಬ್ಬರಕ್ಕಿಂತ ಜಾಸ್ತಿ ನಾವು ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಈ ಥರ ನಾವು ಮಾಡೋದ್ರಿಂದ ಹುಳುಗಳ ನಿರ್ವಹಣೆಯನ್ನು ನಾವು ಕಡಿಮೆ ಮಾಡಬಹುದು. ಆದಷ್ಟು ಏನಂತಂದರೆ ಮುಖ್ಯವಾಗಿ ರೈತರಿಗೆ ಹೇಳಬೇಕಾಗಿದ್ದು ಅಂತಂದರೆ ರೈತರು ಈ ಸಿಂಪರಣೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ರೈತರು ನಾವು ನೋಡಿದ್ದೀವಿ ಎಕರೆಗೆ ಸುಮಾರು ಏನಂತಂದರೆ ಬೆಳೆಯ ಒಂದು ಹಂತದ ಸಣ್ಣದ ಇದ್ದಾಗ ಒಂದು ಸುಮಾರು ಏನಿಲ್ಲ ಅಂತಂದರೂ 150 ಲೀಟರ್ನಷ್ಟು 200 ಲೀಟರ್ನಷ್ಟು ದ್ರಾವಣವನ್ನು ಉಪಯೋಗಿಸಲೇಬೇಕು. ಒಂದು ಬೆಳೆ ಏನಂತಂದರೆ ಒಂದು 90 ದಿವಸ ಇದ್ದಾಗ 250 ಲೀಟರ್ನಷ್ಟು ಉಪಯೋಗಿಸಲೇಬೇಕು. ನಾವು ಸಾಮಾನ್ಯವಾಗಿ ನೋಡ್ತೇವೆ ರೈತರನ್ನ ಕೇಳಿದಾಗ ಏನಂತಂದರೆ ಒಂದು ಎಕರೆಗೆ 5-6 ಟ್ಯಾಂಕ್ ಅಷ್ಟೇ ಯೂಸ್ ಮಾಡಿದ್ದೀವಿ ಸರ್ ಅಂತ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಕೀಟಗಳ ನಿರ್ವಹಣೆ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ರೈತರು ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ ಇದು ಏನು 15 ಲೀಟರ್ದಾಗಲಿ 16 ಲೀಟರ್ ಟ್ಯಾಂಕ್ ಏನಿರುತ್ತಲ್ಲ ಅದನ್ನು 12-13 ಟ್ಯಾಂಕ್ ಕಡ್ಡಾಯವಾಗಿ ಬಳಸಿದಾಗ ಮಾತ್ರ ಈ ಹುಳಗಳನ್ನು ನಾವು ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತೀವಿ. ಯಾಕಂತಂದರೆ ಬಹಳಷ್ಟು ರೈತರು ನಮ್ಮಲ್ಲಿ ಕಂಪ್ಲೇಂಟ್ ಹೇಳ್ತಿರ್ತಾರೆ, ಸರ್ ನಾವು ಒಳ್ಳೆ ಕೆಮಿಕಲ್ಸ್ ಸ್ಪ್ರೇ ಮಾಡಿದ್ದೇವೆ ಆದರೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಪ್ರಮುಖ ಕಾರಣ ಏನಂತಂದರೆ ಅದಕ್ಕೆ ಎಕರೆಗೆ ಎಷ್ಟು ದ್ರಾವಣ ಬೇಕಲ್ಲ ಅದನ್ನು ನಾವು ಸ್ಪ್ರೇ ಮಾಡೋಂಗಿಲ್ಲ. ಸೊ ಹಂಗಾಗಿ ಏನಾಗುತ್ತೆ ಬಹಳಷ್ಟು ಹುಳದ ನಿರ್ವಹಣೆ ಕಂಟ್ರೋಲ್ ಆಗೋಂಗಿಲ್ಲ. ಅದಕ್ಕೆ ನೀವು ಎಷ್ಟೇ ಕಾಸ್ಟ್ಲಿ ಇರ್ತಕ್ಕಂಥ ಕೆಮಿಕಲ್ ನೀವು ತಂದು ಸ್ಪ್ರೇ ಮಾಡಿದರೂ ಕೂಡ ನೀವು ಸರಿಯಾದ ಪ್ರಮಾಣದಲ್ಲಿ ದ್ರಾವಣವನ್ನು ಯೂಸ್ ಮಾಡದೇ ಇದ್ದಲ್ಲಿ ಹುಳುಗಳ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ಒಂದು ದ್ರಾವಣನ ಬಳಸತಕ್ಕಂಥದ್ದು, ಆಮೇಲೆ ಸರಿಯಾದ ಸಮಯದಲ್ಲಿ ಕೀಟನಾಶಕಗಳನ್ನು ಬಳಸಬೇಕು. ಆಮೇಲೆ ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಅಂದರೆ ಮಿಕ್ಸ್ ಮಾಡ್ತೇವೆ, ಭಾಳಷ್ಟು ಮಂದಿ ನೋಡ್ತೇವೆ ನಾವು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಕೀಟನಾಶಕಗಳನ್ನು 3-4 ಕೀಟನಾಶಕಗಳನ್ನು ಮಿಕ್ಸ್ ಮಾಡಿ ಮಾಡಿ ಹೊಡಿತಿರ್ತಾರೆ. ಸೊ ಅಂಥವೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಸಂಶೋಧನಾ ಕೇಂದ್ರವಾಗಿರ್ಬೋದು, ಅಲ್ಲಿ ಮಾಹಿತಿಯನ್ನು ಪಡೆದು ಅಥವಾ ಅಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಪಡೆದು ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅದು ಕೀಟ ಇದೆಯಾ ಅಥವಾ ರೋಗ ಇದೆಯಾ ನೋಡಿಕೊಂಡು, ರೋಗ ಇದ್ದರೆ ರೋಗನಾಶಕ, ಕೀಟ ಇದ್ದರೆ ಕೀಟನಾಶಕಗಳ ಈ ಥರ ನೀವು ಅವಶ್ಯಕತೆಯ ಅನುಗುಣವಾಗಿ ನೀವು ಸಿಂಪರಣೆ ಮಾಡಿದ್ದಲ್ಲಿ ಮಾತ್ರ ಈ ಹುಳ ಆಗಲಿ ರೋಗಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ ಏನಪ್ಪ ಅಂತಂದರೆ ನಾವು ನಿರ್ವಹಣೆಯನ್ನು ಮಾಡಬಹುದು. ಹಾಗೇನೆ ಡಾಕ್ಟರ್, ತಾವು ಹೇಳಿದರೆ ಎಲ್ಲ ವೈಜ್ಞಾನಿಕ ದೃಷ್ಟಿಯಿಂದ ಕೀಟಗಳು ಹೇಗೆ ಈ ಹಿಂಗಾರಿ ಹಂಗಾಮಿನಲ್ಲಿ ಭತ್ತವನ್ನು ಬಾಧಿಸ್ತವೆ ಮತ್ತು ಹೇಗೆ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಇವುಗಳನ್ನು ಪರಿಹರಿಸಿಕೊಳ್ಬಹುದು ಅಂತೇಳಿ ಮತ್ತೊಂದು ದೃಷ್ಟಿಯಲ್ಲಿ ನಮ್ಮ ರೈತರಿಗೆ ತಾವು ಮಾಹಿತಿಯನ್ನು ಮತ್ತು ಸಲಹೆನ ನೀಡಬೇಕು. ಏನು ಅಂತ ಹೇಳಿದ್ರೆ ಕೀಟಗಳು ಬಂದ ನಂತರ ಬಂದಿದ್ದಾವೆ ಅಂತೇಳಿ ಪರಿತಪಿಸಿ ಆ ಕ್ಷಣಕ್ಕೆ ಎಲ್ಲಿಲ್ಲದ ಕಾರಣಗಳನ್ನು ಎಲ್ಲಿಲ್ಲದ ಕೀಟನಾಶಕಗಳ ಬಳಕೆಯನ್ನು ಮಾಡಿ ಕೈ ಸುಟ್ಕೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗುವಕ್ಕಿಂತ ಮುಂಚಿತವಾಗಿ ಹೇಗೆ ಕೀಟಗಳಿಂದ ದೂರ ಇಡಬೇಕು ಈ ಭತ್ತವನ್ನು, ಹಾಗೇ ಬಾರದಂತೆ ಕಿಂಚಿತ್ ಕೂಡ ಸೋಕದಂತೆ ಆ ಭತ್ತವನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈಗ ಇಷ್ಟೊತ್ತು ಹೇಳಿದೆ ನಾನು, ಆದರೂ ಈಗ ಸಾಮೂಹಿಕವಾಗಿ ಅಂತಂದರೆ ಈಗ ಇದೇನಂತಂದರೆ ಕೆಲವೊಂದಿಷ್ಟು ಸಾಮಾನ್ಯವಾಗಿ ನಾವು ಕಾಂಡ ಕೊರಕ ಆಮೇಲೆ ಈ ಎಲೆ ತಿಂತಕ್ಕಂಥ ಹುಳ ಆಗಿರ್ಬೋದು ಅಥವಾ ದ್ವಾಮಿ ಏನಿದಾವಲ್ಲ ಇವುಗಳನ್ನು ನಾವು ಸಾಮಾನ್ಯವಾಗಿ ಏನಂತಂದರೆ ಒಂದು ಸಲ ಏನಾಗುತ್ತೆ ಇವುಗಳನ್ನು ಸಾಮೂಹಿಕವಾಗಿ ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ಆ ಥರ ಮಾಡೋದ್ರಿಂದ ಅಂದರೆ ಮೋಹಕ ಬಲೆಗಳನ್ನು ಬಳಸೋದಾಗಲಿ ಅಥವಾ ಲಿಂಗಾಕರ್ಷಕ ಬಲೆಗಳನ್ನು ಬಳಸೋದಾಗಲಿ ಎಲ್ಲರೂ ರೈತರು ಸಾಮೂಹಿಕ ಮಾಡಿದಾಗ ಮಾತ್ರ ಈ ಹುಳುಗಳನ್ನು ನಾವು ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಭತ್ತವನ್ನು ಸಾಮಾನ್ಯವಾಗಿ ಅದೇ ಬೆಳೆಯನ್ನು ಬೆಳೀತಾರೆ. ಭತ್ತದಲ್ಲಿ ಮತ್ತು ಕೀಟಗಳ ನಿರ್ವಹಣೆಯನ್ನು ಏನಂತಂದರೆ ಇನ್ನೂ ಚೆನ್ನಾಗಿ ನಿಯಂತ್ರಣ ಮಾಡಲಿಕ್ಕೆ ಏನಂತಂದರೆ ಬೆಳೆ ಪರಿವರ್ತನೆ ಕೂಡ ಬಹಳ ಪ್ರಾಮುಖ್ಯವಾದದ್ದು. ನೀವು ಏನಂತಂದರೆ ಭತ್ತದ ನಂತರ ಏನಂತಂದರೆ ಬೇರೆ ಬೆಳೆಗಳನ್ನು ಕೂಡ ಈಗ ಏನಂತಂದರೆ ಸಾಸಿವೆ ಆಗಿರ್ಬೋದು ಅಥವಾ ಮೆಕ್ಕೆಜೋಳಗಳನ್ನು ಕೂಡ ಹಾಕೋದ್ರಿಂದ ಈ ಹುಳದ ನಿರ್ವಹಣೆಯನ್ನು ನಾವು ಮಾಡಬಹುದು. ಈಗ ಏನಂತಂದರೆ ನಮ್ಮ ನರ್ಸರಿಯಲ್ಲಿ ಹಾಕಬೇಕಾದ್ರೆ ನಾವು ಆದಷ್ಟು ರೋಗಗಳು ಬರಲಂಗೆ ಬಾವಿಸ್ಟನ್ ಪೌಡರ್ ಅಂದರೆ ಬೀಜೋಪಚಾರ ಮಾಡಿ ಹಾಕೋದ್ರಿಂದ ಕೂಡ ಕೆಲವೊಂದಿಷ್ಟು ರೋಗಗಳನ್ನಾಗಲಿ ಅಥವಾ ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಆಮೇಲೆ ಮೇನ್ ಫೀಲ್ಡಲ್ಲಿ ಏನಂತಂದರೆ ಹೊಲದಲ್ಲಿ ಸಸಿ ಹಚ್ಚೋಕ್ಕಿಂತ ಮೊದಲು ನಾವು ಎಕರೆಗೆ ಏನಂತಂದರೆ ಒಂದು ಕ್ವಿಂಟಲ್ ಅಥವಾ 1.5 ಕ್ವಿಂಟಲ್ನಷ್ಟು ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಕೂಡ ಈ ಮುಂದೆ ಬರ್ತಕ್ಕಂಥ ಕೀಟಗಳನ್ನು ನಾವು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಾವು ನಿಯಂತ್ರಣವನ್ನು ಮಾಡಬಹುದು. ನಿಮಗೆ ಏನಾದರೂ ಇದರಲ್ಲಿ ಅಂದರೆ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳ ಸಂಶಯ ಇತ್ತಂದರೆ ನಾವು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಹಾಗೂ ನನ್ನ ಬೇಕಾದ್ರೆ ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳ್ತಾ ಇದ್ದೀನಿ. 8105-42-7775 ಇದು ನನ್ನ ಮೊಬೈಲ್ ನಂಬರ್. ಇದಕ್ಕೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಡಾಕ್ಟರ್, ಇದುವರೆಗೆ ನಮ್ಮ ರೈತರಿಗೆ ಹೇಗೆ ಈ ಹಿಂಗಾರಿ ಹಂಗಾಮಿನಲ್ಲಿ ಯಾವ್ಯಾವ ಕೀಟಗಳು ಈ ಭತ್ತವನ್ನು ಬಾಧಿಸ್ತವೆ ಮತ್ತು ಅವುಗಳಿಂದ ಹೇಗೆ ನಮ್ಮ ರೈತ ಬಂಧುವರು ವಿಮುಖರಾಗಬೇಕು, ಅವುಗಳಿಂದ ಹೇಗೆ ಈ ಭತ್ತವನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಸಲಹೆಗಳನ್ನು ನೀಡಿದ್ದೀರಿ. ಈ ಎಲ್ಲ ಸಲಹೆಗಳನ್ನು ನಮ್ಮ ರೈತರು ಅರಿತುಕೊಂಡು ಇಲ್ಲಿ ತನಕ ತಾವು ಮಾಡಿದಂಥ ಅನೇಕ ಅಚಾತುರ್ಯದಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನಾದರೂ ಕೂಡ ತಾವು ಹೇಳಿದಂಥ ಈ ಎಲ್ಲ ವೈಜ್ಞಾನಿಕ ಸಲಹೆಗಳನ್ನು ಅರಿತು ಅವುಗಳನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದುಕೊಂಡು ತಮ್ಮ ಭತ್ತದ ಇಳುವರಿಯನ್ನು ಯಥೇಚ್ಛವಾಗಿ ಹೆಚ್ಚಿಸಿಕೊಳ್ಳಲಿ, ಜೊತೆಗೆ ಅದರ ಇಳುವರಿಯ ಜೊತೆಗೆ ಆದಾಯವನ್ನು ಕೂಡ ಗರಿಷ್ಠ ಮಟ್ಟದಲ್ಲಿ ಕೂಡ ಪಡೆದುಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಇದುವರೆಗೆ ಹಿಂಗಾರಿ ಹಂಗಾಮಿನಲ್ಲಿ ಭತ್ತಕ್ಕೆ ಕಂಡುಬರುವಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಿಂಗಾರಿ ಹಂಗಾಮಿನ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳು ಹಾಗೂ ಅವುಗಳ ಸಮಗ್ರ ನಿರ್ವಹಣೆ ಕುರಿತು ಡಾಕ್ಟರ್ ಸುಜಯ್ ಹುರುಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು.